ತುಮಕೂರಿನಲ್ಲಿ ನಡೆಯುತ್ತಿರುವ ಕರ್ನಾಟಕ ಕ್ರೀಡಾಕೂಟದಲ್ಲಿ ನೆಟ್ಬಾಲ್ ಪಂದ್ಯಾವಳಿಯಲ್ಲಿ ದಕ್ಷಿಣ ಕನ್ನಡ ಮಹಿಳಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ನಗರ ತಂಡದ ವಿರುದ್ಧ 28-17 ಅಂತರದಿಂದ ಗೆಲುವು ಸಾಧಿಸಿ ಚಾಂಪಿಯನ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಬೆಂಗಳೂರು ತಂಡ ರನ್ನರ್ ಅಪ್ ಸ್ಥಾನ ಪಡೆದರೆ ಹಾಸನ ಮತ್ತು ರಾಮನಗರ ಮಹಿಳಾ ತಂಡಗಳು ಜಂಟಿಯಾಗಿ 3ನೇ ಸ್ಥಾನ ಪಡೆದವು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿಯಲ್ಲಿರುವ ಬಂಗಾರು ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವ ಇದೇ 26ರಿಂದ ಫೆಬ್ರವರಿ 4ರವರೆಗೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುತ್ತೂರು ಜಾತ್ರಾ ಮಹೋತ್ಸವ, ಕೃಷಿ ವಿಚಾರ ಸಂಕಿರಣ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಳೆ ಪಿಂಚಣಿ ಪದ್ಧತಿ ಜಾರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒತ್ತಾಯ. ಪರಿಶಿಷ್ಟ ಪಂಗಡದಲ್ಲಿಯೂ ಒಳಮೀಸಲಾತಿ ಜಾರಿಗೆ ಪರಿಶಿಷ್ಟ ಪಂಗಡಗಳ ಒಳಮೀಸಲಾತಿ ಹೋರಾಟ ಸಮಿತಿ ಆಗ್ರಹ. ಹಾಗೂ ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿಂದು ಸೌರಾಷ್ಟ್ರ ತಂಡಕ್ಕೆ 318 ರನ್ಗಳ ಗುರಿ ನೀಡಿದ ವಿದರ್ಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಮುನಿಯಂಗಳ ಗೋಪಾಲಕೃಷ್ಣ ಭಟ್ ಮತ್ತು ಸಂಗಡಿಗರಿಂದ ಅತಿಕಾಯ ಮೋಕ್ಷ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳುವಿರಿ. Father Muller Medical College Hospital, where dignity meets world-class healthcare. From OPD to hospitalization, patients are covered under most private and government schemes, ensuring trusted, affordable care. With skilled doctors, compassionate nursing and advanced facilities, every visit brings comfort and confidence only at Father Muller Medical College Hospital, Kankanadi. Iga keli ಯಕ್ಷಗಾನದ ಹಾಡುಗಳು ಪ್ರಸಂಗ ಅತಿಕಾಯ ಮೋಕ್ಷ. ಭಾಗವತರು ಮುನಿಯಂಗಳ ಗೋಪಾಲಕೃಷ್ಣ ಭಟ್, ಮದ್ದಳೆ ಈಶ್ವರ ಭಟ್, ಚೆಂಡೆ ಜಯಕೃಷ್ಣ, ಶ್ರುತಿ ಅಪ್ಪಯ್ಯ ಮಣಿಯಾನಿ. ಕೇಳಿ ಅತಿಕಾಯ ಮೋಕ್ಷ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಪಾಲಿಸು ಗಜವದನ ಸುಗುಣ ವಿಶಾರದಯ ಸದನ ಜಯ ಶೀಲರೆ ಎನ್ನನು ಬಾಲಿಸುವ ಕುಳದಿ ಕುಳಿದನೊಡ್ಡೋಲಗದಿ ಬಿದಿಜರ ಸಭೆಯ ಮಧ್ಯದಲ್ಲಿ ಕಲಹದಲ್ಲಿ ದೇವಂತ ಕದಿಗಳು ಅಧಿಕ ಭೀತಿಯಲಿ ಕಳರಯಾಲಿ ಸೈ ಭಿನ್ನವ ಮುಗುತಿ ದಾಯಕನು ಅವನು ಮುಗುತಿ ದಾಯಕನು ಅವನು ಶಾಶ್ವತನು ನಿನ್ನ ಯುಗುತಿ ನಡೆಯಲು ಅವನು ಆದಿವಸ್ತು ರಾಘವನು ರಾಘವನು ಆದಿವಸ್ತು ತಾತ ಏತಕೆ ಮರುಳಾಗೆ ವಿಭೀಷಣನ ಸಂಪ್ರೀ ಕರೆ ತಂದು ರಾಜ್ಯವನಾಳುವುದು ಸುಖದಿ ಇದು ನೀತಿ ಎಂದ ಅತಿ ಕಾಯನು ಸುರಿದ ಇದು ನೀತಿ ಎಂದು ಅತಿ ಕಾಯನು ಸುರಿದ ಪ್ರೀತಿಯನು ಕೇಳುತ್ತ ಕೈಗಸಜ್ಜೋತನದಿ ಕದಿಗೊಂಡ ನುಡಿದನು ಉತ್ತರವೇ ಅತಿಕಾಯನೆ ನೀ ಕೇಳು ಬಯಸುವ ಸುಭಟರ್ ಎನ್ನೊಡನೆ ನೀವೆ

ಕೇಳಿ ಕೃಷಿ ರಂಗದಲ್ಲಿ ಪ್ರತಿ ಸೋಮವಾರ ಸಂಜೆ ವಿವಿಧ ಪಶು ವೈದ್ಯರೊಂದಿಗೆ ಮಾತುಕತೆ ನಿಮ್ಮ ಮಂಗಳೂರು ಆಕಾಶವಾಣಿಯಲ್ಲಿ. ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವೀ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ. ಸಾಮಾಜಿಕವಾಗಿ ಹಿಂದೆ ಇಂತಹ ಮಧುರ ಸಂಬಂಧವನ್ನು ಕಾಣಬಹುದಾಗಿದ್ದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಎಷ್ಟೊಂದು ಭಾವ ಬಂಧನಗಳಿದ್ದುದು ಒಂದು ಅದೇ ನಮಗೆ ಹೆಮ್ಮೆ. ಈಗಲೂ ಅಲ್ಲೊಂದು ಇಲ್ಲೊಂದು ಇಂತಹ ನಡೆ ನೋಡಿದಾಗ ಕಣ್ಣು ತುಂಬಿ ಬರುತ್ತದೆ. ಬಳ್ಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆನು ಒಳಗೆ ಬರಲಪ್ಪಣೆಯ ದೊರೆಯೇ. ಪ್ರತಿ ಸೋಮವಾರ ಮಧ್ಯಾಹ್ನ 1:30 ನನ್ನ ರಾಗ ತಾನ ಪಲ್ಲವಿ ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30. ಈಗ ಬಿಕೆ ಸುಮಿತ್ರ ಅವರು ಹಾಡಿದ ಭಕ್ತಿಗೀತೆ ಕೇಳೋಣ. ಒಲಿದು ಬಂದು ವರವ ತಂದೆ ದುರ್ಗಾ ಪರಮೇಶ್ವರಿ, ಭಕ್ತಿಯಿಂದ ಒಂದು ಹೂವು ನಿನಗೆ ತಂದ ಮಾತ್ರಕ್ಕೆ, ಒಲಿದು ಬಂದು ವರವ ತಂದೆ ದುರ್ಗಾ ಪರಮೇಶ್ವರಿ, ಯಾವ ಮಂತ್ರ ಯಾವ ತಂತ್ರ ಬೇಡ ನೀನು ಒಲಿಯಲು, ಯಾರ ಹಂಗೂ ಬೇಡ ತಾಯೆ ನಿನ್ನ ಕರುಣೆ ಪಡೆಯಲು, ಭಕ್ತಿಯಿಂದ ಒಂದು ಹೂವು ನಿನಗೆ ತಂದ ಮಾತ್ರಕ್ಕೆ, ಒಲಿದು ಬಂದು ವರವ ತಂದೆ ದುರ್ಗಾ ಪರಮೇಶ್ವರಿ. ಒಲಿದು ಬಂದು ವರವ ತಂದೆ ದುರ್ಗಾ ಪರಮೇಶ್ವರಿ. ಪರಮೇಶ್ವರಿ, ಯಾವ ಮಂತ್ರ ಯಾವ ತಂತ್ರ ಬೇಡ ನೀನು ಒಲಿಯಲು, ಯಾರ ಹಂಗೂ ಬೇಡ ತಾಯೆ ನಿನ್ನ ಕರುಣೆ ಪಡೆಯಲು, ಭಕ್ತಿಯಿಂದ ಒಂದು ಹೂವು ನಿನಗೆ ತಂದ ಮಾತ್ರಕ್ಕೆ ಒಲಿದು ಬಂದು ವರವ ತಂದೆ ದುರ್ಗಾ. ಈಗ ಕೇಳಿ ಕೀರ್ತನೆ ದಾರಿಯ ತೋರು ಗೋಪಾಲ. ದಾರಿಯ ತೋರೋ ಗೋಪಾಲ, ದಾರಿಯ ತೋರೋ ಗೋಪಾಲ, ವಾರಿಜನ ವೈಕುಂಠಲೋಲ, ದಾರಿಯ ತೋರೋ ಗೋಪಾಲ, ವಾರಿಜನ ವೈಕುಂಠಲೋಲ, ದಾರಿಯ ತೋರೋ ಗೋಪಾಲ, ವಾರಿಜನ ವೈಕುಂಠಲೋಲ, ದಾರಿಯ ತೋರೋ ಗೋಪಾಲ. ಗಜರಕ್ಷಕನು ನೀನೆಂದು, ಗಜರಕ್ಷಕನು ನೀನೆಂದು, ಅಜರೋದ್ರಾದಿಗಳು ಎಂದೆಂದು, ಗಜರಕ್ಷಕನು ನೀನೆಂದು, ಅಜರೋದ್ರಾದಿಗಳು ಎಂದೆಂದು, ನಿಜವಾಗಿ ಪೇಳಿದರೆಂದು, ನಿಜವಾಗಿ ಪೇಳಿದರೆಂದು, ನಿಜವಾಗಿ ಪೇಳಿದರೆಂದು, ನಿಜ ಸುಜನರೊಡೆಯನೆ ಕೇಳಿದೆ ನಾನು ಇಂದು, ನಿಜವಾಗಿ ಪೇಳಿದರೆಂದು, ನಿಜ ಸುಜನರೊಡೆಯನೆ ಕೇಳಿದೆ ನಾನು ಇಂದು, ದಾರಿಯ ತೋರೋ ಗೋಪಾಲ, ವಾರಿಜನ ವೈಕುಂಠಲೋಲ, ದಾರಿಯ ತೋರೋ ಗೋಪಾಲ. ವರದ ಶ್ರೀಹಯವದನ ಬಾರೈ, ವರದ ಶ್ರೀಹಯವದನ ಬಾರೈ, ಕರೆದೆನ್ನ ದಾರಿಯ ತೋರೈ, ವರದ ಶ್ರೀಹಯವದನ ಬಾರೈ, ಕರೆದೆನ್ನ ದಾರಿಯ ತೋರೈ, ಪರಮ ಭಕ್ತರೊಳು ಇನ್ನಾರೈ, ಪರಮ ಭಕ್ತರೊಳು ಇನ್ನಾರೈ, ಪರಮ ಭಕ್ತರೊಳು ಇನ್ನಾರೈ, ಪರಮ ಪುರುಷನಿನಲ್ಲದೆ ಗತಿಯಿನ್ನಾರೈ, ಪರಮ ಭಕ್ತರೊಳು ಇನ್ನಾರೈ, ಪರಮ ಪುರುಷನಿನಲ್ಲದೆ ಗತಿಯಿನ್ನಾರೈ, ದಾರಿಯ ತೋರೋ ಗೋಪಾಲ, ವಾರಿಜನ ವೈಕುಂಠಲೋಲ, ದಾರಿಯ ತೋರೋ, ದಾರಿಯ ತೋರೋ, ದಾರಿಯ ತೋರೋ ಗೋಪಾಲ. ಈಗ ಕೇಳಿ ಕೀರ್ತನೆ ಇನ್ನು ದಯಬಾರದೆ. ದಾರಿಯ ತೋರೋ ಗೋಪಾಲ ವಾರಿ ಜನಾಭ ವೈಕುಂಠಲೋಲ ದಾರಿಯ ತೋರೋ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ಈಗ ಕೇಳಿ ಕೀರ್ತನೆ ಇನ್ನು ದಯಬಾರದೆ. ಗತಿಯನ್ನಾರೇ ದಾರಿಯ ತೋರೋ ಗೋಪಾಲ ವಾರಿ ಜನಾಭ ವೈಕುಂಠಲೋಲ ದಾರಿಯ ತೋರೋ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ಈಗ ಕೇಳಿ ಕೀರ್ತನೆ ಇನ್ನು ದಯಬಾರದೆ. ಗತಿಯನ್ನಾರೇ ದಾರಿಯ ತೋರೋ ಗೋಪಾಲ ವಾರಿ ಜನಾಭ ವೈಕುಂಠಲೋಲ ದಾರಿಯ ತೋರೋ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ಈಗ ಕೇಳಿ ಕೀರ್ತನೆ ಇನ್ನು ದಯಬಾರದೆ. ಗತಿಯನ್ನಾರೇ ದಾರಿಯ ತೋರೋ ಗೋಪಾಲ ವಾರಿ ಜನಾಭ ವೈಕುಂಠಲೋಲ ದಾರಿಯ ತೋರೋ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ಈಗ ಕೇಳಿ ಕೀರ್ತನೆ ಇನ್ನು ದಯದೆ. ಗತಿಯನ್ನಾರೇ ದಾರಿಯ ತೋರೋ ಗೋಪಾಲ ವಾರಿ ಜನಾಭ ವೈಕುಂಠಲೋಲ ದಾರಿಯ ತೋರೋ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ಈಗ ಕೇಳಿ ಕೀರ್ತನೆ. ಗತಿಯನ್ನಾರೇ ದಾರಿಯ ತೋರೋ ಗೋಪಾಲ ವಾರಿ ಜನಾಭ ವೈಕುಂಠಲೋಲ ದಾರಿಯ ತೋರೋ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ಈಗ ಕೇಳಿ. ಗತಿಯನ್ನಾರೇ ದಾರಿಯ ತೋರೋ ಗೋಪಾಲ ವಾರಿ ಜನಾಭ ವೈಕುಂಠಲೋಲ ದಾರಿಯ ತೋರೋ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ಗತಿಯನ್ನಾರೇ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ದಾರಿಯ ತೋರೋ, ದಾರಿಯ ತೋರೋ.